ಅಜೇಶ್ವಜಮಸಂಕ್ರಾಂತಂ ಧರ್ಮೇಶು ಜ್ಞಾನಮಿಷ್ಯತಿ ಯತೋ ನ ಕ್ರಮತೆ ಜ್ಞಾನಂ ಅಸಂ ತೇನ ಕೀರ್ತಿತಂ. ಅಜೇಶು ಅಜಂ ಅಸಂಕ್ರಾಂತಂ ಧರ್ಮೇಶು ಜ್ಞಾನಂ ಇಷ್ಯತೆ ಯತಃ ನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿ ಆಗಿದೆ. ಅಣುಮಾತ್ರೇಪಿ ವೈ ಧರ್ಮೇ ಜಾಯಮಾನೇ ವಿಪಶ್ಚಿತಃ ಅಸಂಗತಾ ಸದಾ ನಾಸ್ತಿ ಕಿಮುತ ವರ್ಣ ವರ್ಣಚ್ಯುತಿ. ಇದು ಕೂಡ ಆಗುತ್ತೆ. ಅಣುಮಾತ್ರೇ ಅಪಿ ವೈ ಧರ್ಮೇ ಜಾಯಮಾನೇ ಅವಿಪಶ್ಚಿತಃ ಅಸಂಗತ ಸದಾ ನಾಸ್ತಿ ಕಿಮುತ ಆವರಣ ಉಚ್ಚತೆ. 363 ಭಾಷ್ಯ. ತೊಂಬತ್ತೆಂಟು ಆಗೋಯ್ತ, 99 ಆಗ್ಬೇಕು. ಹೀಗೆ 99 ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ತಾಯಿನಃ ಬುದ್ಧಸ್ಯ ಧರ್ಮೇಶು ಜ್ಞಾನಂ ನ ಕ್ರಮತೆ. ತಾಯಿನಃ ಬುದ್ಧಸ್ಯ, ಯಾವ ಬುದ್ಧನು ಅಂದರೆ ಜ್ಞಾನಿಯು, ಯಾವ ಬುದ್ಧನ ಜ್ಞಾನ ದೃಷ್ಟಿಯಲ್ಲಿ ಸತತವಾಗಿ ಚಲಿಸಲಾರದ ಅರಿವು ನಿಂತಿರುತ್ತದೆಯೋ, ಚಲನೆಗೆ ಒಳಪಡದ ಅರಿವು ನಿಂತಿರುತ್ತದೆಯೋ, ತಾಯಿನಃ ಸತತ ಅಂತ. ಅವನು ಮಾತ್ರ ಆಗಲ್ಲ, ಎಲ್ಲ ಧರ್ಮರೂ ಹಾಗೆ. ಸರ್ವೇ ಧರ್ಮಃ ತಥಾ ಜ್ಞಾನಂ, ಜ್ಞಾನಿಯ ಅರಿವು ಮಾತ್ರ ಚಲಿಸುವುದಿಲ್ಲ ಅಂತಲ್ಲ, ಎಲ್ಲ ಧರ್ಮರೂ ಚಲಿಸುವುದಿಲ್ಲ. ಏತದ್ ಬುದ್ಧೇನ ಭಾಷಿತಂ, ಜ್ಞಾನಿಗಳಿಂದ ಇದು ಹೇಳಲ್ಪಟ್ಟಿದೆ. ನತು ಗೌತಮ ಬುದ್ಧ, ತಿಳಿದವರಿಗೆ ತಿಳಿದವರಿಗೆ ಇದು ಸ್ಪಷ್ಟವಾಗಿ ತಿಳಿದಿದೆ. ತಿಳಿವು ಸತತವಾಗಿ ತಿಳಿವಾಗಿ ಇರುತ್ತದೆ ವಿನಃ ಇನ್ನೊಂದೇನು ಆಗುವುದಿಲ್ಲ. ತಿಳಿದವರಲ್ಲಿ ಮಾತ್ರ ಅಲ್ಲ, ತಿಳಿಯದೇ ಇದ್ದವರಲ್ಲಿಯೂ ಕೂಡ ಆತ್ಮನು ತಿಳಿವಿನ ಸ್ವರೂಪದಲ್ಲಿ ಇರುತ್ತಾನೆ, ಅವನು ಮತ್ತಿನ್ನೊಂದೇನು ಆಗೋದಿಲ್ಲ ಅನ್ನುವುದನ್ನು ಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಬುದ್ಧ ಅನ್ನೋ ಶಬ್ದವನ್ನ ಇಲ್ಲಿ ಜ್ಞಾನ ಬುದ್ಧೀನ ಭಾಷಿತಂ, ತಿಳಿದವರಿಂದ ಇದು ಮಾತು ಹೇಳಲ್ಪಟ್ಟಿದೆ. ಸರ್ವೇ ಧರ್ಮಃ ತಥಾ ಜ್ಞಾನಂ, ಜ್ಞಾನಿಯ ದೃಷ್ಟಿಯಲ್ಲಿ ಸತತವಾಗಿ ಅರಿವಿನ ಸ್ವರೂಪವೇ ಇದ್ದರಿಂದಾಗಿ ಜ್ಞಾನವನ್ನು ಬಿಟ್ಟು ಅದು ಚಲಿಸುವುದಿಲ್ಲ. ಜ್ಞಾನಂ ನ ಕ್ರಮತೆ. ಜ್ಞಾನಂ ನ ಕ್ರಮತೆ ಅಂದ್ರೆ ಏನು? ಅವನಲ್ಲಿರುವಂತಹ ಅರಿವು ನ ಕ್ರಮತೆ, ಅದು ಚಲಿಸುವುದಿಲ್ಲ. ತಿಳಿದವನ ಅರಿವು ಅಷ್ಟೇ ಅಲ್ಲ, ತಿಳಿಯದೇ ಇದ್ದವನ ಅರಿವು ಕೂಡ ಚಲಿಸೋದಿಲ್ಲ. ಏತದ್ ಬುದ್ಧೇನ ಭಾಷಿತಂ. ಏತದ್ ಬುದ್ಧೇನ ನ ಭಾಷಿತಂ. ಇದು ಗೌತಮ ಬುದ್ಧನಿಂದ ಹೇಳಿದ ಮಾತಲ್ಲ, ವೈನಾಶಿಕರಾಗಲಿ ವೈಶೇಷಿಕರಾಗಲಿ ಈ ಮಾತನ್ನು ಹೇಳಿಲ್ಲ. ಈ ಮಾತು ಯಾರನ್ನು ಹೇಳಲ್ಪಟ್ಟಿದೆ? ಹೀನಯಾನ ಮಹಾಯಾನದವರಿಂದ ಹೇಳಿಲ್ಲ. ಇದು ಜ್ಞಾನಿಗಳು ವೇದಾಂತಿಗಳ ಅಭಿಪ್ರಾಯ. ಓಕೆ, 365. ಯಸ್ಮಾತ್ ನ ಹಿ ಕ್ರಮತೆ ಬುದ್ಧಸ್ಯ ಪರಮಾರ್ಥದರ್ಶಿನಃ ಜ್ಞಾನಂ ವಿಷಯಾಂತರೇಷು ಧರ್ಮೇಷು ಧರ್ಮಸಂಸ್ಥಂ ಸವಿತರಿವ ಪ್ರಭಾ. ಇಲ್ಲಿ ಬುದ್ಧ ಅಂದ್ರೆ ಪರಮಾರ್ಥದರ್ಶಿಗಳು ಅಂತ, ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳ ಜ್ಞಾನವು ವಿಷಯಾಂತರೇಷು ಧರ್ಮೇಶು ನ ಕ್ರಮತೆ. ವಿಷಯ ವಿಷಯಗಳಿಂದ ಹೋದ ಹಾಗೆ ಹೋದ ಹಾಗೆ ವಿಷಯಗಳು ಬದಲಾಗಬಹುದು, ವಿಷಯಗಳ ಸಂಬಂಧವಾಗಿ ಇಂದ್ರಿಯಗಳು ಬದಲಾಗಬಹುದು, ಆದರೆ ಆತ್ಮ ನ ಕ್ರಮತೆ. ಯಾಕೆ? ಧರ್ಮ ಸಂಸ್ಥಂ, ಧರ್ಮ ಸಂಸ್ಥಂ ಅದು ಕಾರಣ ಕೊಟ್ಟ ನೋಡಿ. ಧರ್ಮ ಸಂಸ್ಥಂ ಸಹಜತೆಯಲ್ಲಿ ಇರುವಂತಹದ್ದು. ಧರ್ಮ ಸಂಸ್ಥೆ ಅಂತಂದ್ರೆ ತನ್ನ ಸಹಜತೆಯಲ್ಲಿ ಇರುವಂತಹದ್ದು. ಹೇಗೆ ಅಂದ್ರೆ ಉದಾಹರಣೆ ಕೊಡ್ತಾರೆ, ಸವಿತರಿವ ಪ್ರಭಾ. ಸೂರ್ಯನಲ್ಲಿಯ ಪ್ರಕಾಶವು ಹೀಗೆ ಚಲಿಸದೆ ಹಾಗೆ ಇರುತ್ತದೋ, ಸತತವಾಗಿ ಸಂತತವಾಗಿ ಪೃಥ್ವಿ ಚಲಿಸಬಹುದು, ಅಕ್ಷಾಂಶ ರೇಖಾಂಶಗಳು ಚಲಿಸಬಹುದು, ಆದ್ರೆ ಸೂರ್ಯನು ಚಲಿಸೋದು, ಸೂರ್ಯನ ಪ್ರಭಾ ಆ ಬೆಳಕು ಕೂಡ ಚಲಿಸೋದು. ಮುಂದೆ ಭಾಷ್ಯ, ತಾಯಿನಃ ತಾಯಃ ಅಸ್ಯ ಅಸ್ತಿ ಇತಿ ತಾಯಿ. ಸಂತತವಾಗಿ ಇರುತ್ತದೆ, ಸತತವಾಗಿ ಇರುತ್ತದೆ, ಆದ್ದರಿಂದ ತಾಯಿ ಅನ್ನೋ ಶಬ್ದ. ತಾಯ ಅಂದ್ರೆ ಸಂತತವಾಗಿ, ತಾಯ ಅಸ್ಯ ಅಸ್ತಿ ಇದೆ ತಾಯಿ. ಮೇ ಬಿ ತಾಯಿ ಅಂತ ಶಬ್ದ ಸಂಸ್ಕೃತದಲ್ಲಿ ಮಾತೃಗೆ ಬಂದದ್ದು ಕೂಡ ಇದರಿಂದಾಗಿ ಒಂದು ಹರ್ ಲವ್ ಫಾರ್ ಚಿಲ್ಡ್ರನ್ ನೆವರ್ ಚೇಂಜಸ್. Our commitment is permanent. Tāyinaḥ, tāyaḥ asya, asya, asti-vita. Santānavataḥ, nirantarasya, ākāśakalpasya, ityartaḥ, pūjāvatovā, prajñāvatovā. Satatavāgi, ನಿರಂತರಸ್ಯ. ಸಂತಾನವತಃ ಅಂದ್ರೆ ನಿರಂತರಸ್ಯ. ಎಷ್ಟು ನಿರಂತರ? ಆಕಾಶವು ಹೀಗೆ ನಿರಂತರವಾಗಿದೆಯೋ ಹಾಗೆ ನಿರಂತರಸ್ಯ. ಅಥವಾ ಪೂಜಾವತಃ, ಯಾವತ್ತಿಗೂ ಪೂಜ್ಯಳು, ಅದರಿಂದ ತಾಯಿ. ಅಥವಾ ಪ್ರಜ್ಞಾವತಃ, ಪ್ರಬುದ್ಧಳಾಗಿರುತ್ತಾಳೆ, ಸಮಯ ಬಂದಾಗ ಅವಳ ನಿರ್ಣಯವೇ ಪ್ರಬುದ್ಧವಾದ ನಿರ್ಣಯ. ಹಾಗೆ ಜ್ಞಾನಿಗಳ ನಿರ್ಣಯ ಪ್ರಬುದ್ಧವಾದ ನಿರ್ಣಯ. ಯಾರದ ಮುಗಿಯೋದೇ ಇಲ್ಲಪ್ಪ, ಕೇಳೋದಿಲ್ಲ ಅವ್ರು. ನೈಮಿತ್ತಿಕ ಕರ್ಮ ಅಂದ ಸರ್, ಅದನ್ನು ನೀವು ಅಡ್ಡ ಹಾಕ್ತೀರ. ಜೀವನದ ಬರೋದೇ ಒಂದು ಸಲ, ಪ್ರಜ್ಞಾವತಃ ಅಂತಂದ್ರೆ ನಿಮ್ಮ ವ್ಯಾವಹಾರಿಕ ತಾಯಿಗೆ ಸೇರಿಸ್ಕೋಬೇಕು ಅಂದ್ರೆ ಮೆಚ್ಯೂರ್ ಅಂತ ಅರ್ಥ. ಸಮಯ ಬಂದಾಗ ತಾಯಿಯ ನಿರ್ಣಯವೇ ಅಂತಿಮ ನಿರ್ಣಯ, ತಂದೆ ನಿರ್ಣಯ ಅಲ್ಲ, ತಾಯಿಯ ನಿರ್ಣಯವೇ ಅಂತಿಮ ನಿರ್ಣಯ. ಇನ್ನು ಪೂಜಾವತಃ, ಕುಟುಂಬದಲ್ಲಿ ಅತ್ಯಂತ ಪೂಜ್ಯವಾದ, ಇದನ್ನೆಲ್ಲ ವ್ಯವಹಾರಿಕವಾಗಿ ನಾವು ಕಲ್ತೇವೆ. ಅನ್ಯಥಾ ಆತ್ಮ ವಿಚಾರ ತಗೊಂಡಿದ್ರೆ ತಾಯಿನಃ, ಏನ್ ತಾಯಿನಃ, ಸಂತಾನವತಃ. ಗುರು ಶಿಷ್ಯ ಪರಂಪರೆಯಲ್ಲಿ ಅರಿವಿನ ಧಾರ, ಅರಿವಿನ ಧಾರ, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತಹ ಆತ್ಮಜ್ಞಾನದ ಧಾರ, ಅದು ಇಲ್ಲಿ ಸಂತಾನ. ಗುರುವಿನಿಂದ ಶಿಷ್ಯ, ಶಿಷ್ಯನ ಗುರು ಆಗ್ತಾನೆ, ಗುರುವಿನಿಂದ ಶಿಷ್ಯ, ಶಿಷ್ಯನ ಗುರು ಆಗ್ತಾನೆ. ಆ ಮೂಲಕವಾಗಿ ನಮಗೆ ಈ ಜ್ಞಾನವು ಲಭ್ಯವಾಗ್ತದೆ. ಇದು ಅರಿವಿನ ಸಂತಾನ, ಸಂತಾನವತಃ. ಇದು ಆಕಾಶದಂತೆ ವ್ಯಾಪಕವಾಗಿದೆ. ಪ್ರಜ್ಞಾವತಃ, ಇದು ಜ್ಞಾನ ಸ್ವರೂಪವೇ ಆಗಿರುವುದರಿಂದ ಪ್ರಜ್ಞಾವತಃ. ಪೂಜಾವತಃ, ಇದು ಅತ್ಯಂತ ಶ್ರೇಷ್ಠವಾದಂತಹದ್ದು, ಆದ್ದರಿಂದ ಪೂಜಾವತಃ. ಅಲ್ಲಿಗೆ ಆ ಭಾಷೆ ಮುಗೀತು. ಸರ್ವೇ ಧರ್ಮಾಃ ಆತ್ಮನಃ ಅಪಿ ತಥಾ ಜ್ಞಾನವತೇವ ಆಕಾಶಕಲ್ಪತ್ವಾತ್ ನ ಕ್ರಮಂತಿ ಕ್ವಚಿದಪಿ ಅರ್ಥಾಂತರೇ ಇತ್ಯರ್ಥಃ. ಎಲ್ಲವೂ ಆಕಾಶದಲ್ಲಿದ್ದಾಗಿಯೂ ಹೇಗೆ ಆಕಾಶವು ಒಂದರಿಂದ ಒಂದಕ್ಕೆ ಬದಲಾಗುವುದಿಲ್ಲವೋ, ಇರುವೆಯು ಆಕಾಶದಲ್ಲದೆ ಆಕಾಶವು ಇರುವೆಯ ಆಕಾರವನ್ನು ಹೊಂದೋದಿಲ್ಲ, ಹಿಮಾಲಯವು ಆಕಾಶದಲ್ಲಿದೆ ಆದರೆ ಆಕಾಶವು ಹಿಮಾಲಯದ ರೂಪವನ್ನು ಹೊಂದೋದಿಲ್ಲ, ಸರ್ವೇ ಧರ್ಮ ಆತ್ಮನಃ ಅಪಿ, ಎಲ್ಲವೂ ಆತ್ಮಸ್ವರೂಪವೇ ಆಗಿದ್ದಾಗಿ ಕೂಡ ಜ್ಞಾನವದೇವ, ಜ್ಞಾನ ಸ್ವರೂಪವೇ ಆಗಿದ್ದರೂ ಕೂಡ ಎಂತಹ ಜ್ಞಾನ ಸ್ವರೂಪ, ಆಕಾಶ ಕಲ್ಪ ಜ್ಞಾನ ಸ್ವರೂಪವೇ ಆಗಿದ್ದರೂ ಕೂಡ ಖಚಿತಪಿ ನ ಕ್ರಮಂತಿ ಅರ್ಥಾಂತರೇ, ಒಂದರಿಂದ ಒಂದಕ್ಕೆ ವಿಷಯಗಳು ಬದಲಾಗ್ತಾ ಇದ್ದಾಗಿ ಕೂಡ ಆಕಾಶವು ಹೇಗೆ ಬದಲಾಗುವುದಿಲ್ಲವೋ ಹಾಗೆ ಅರಿವು ಬದಲಾಗುವುದಿಲ್ಲ. ಜ್ಞಾನವದೇವ ಆಕಾಶ ಕಲ್ಪತ್ವಾತ ನ ಕ್ರಮಂತೆ. ಈ ಏನ್ ಇದು, ಅಲ್ಲಿ ಜ್ಞಾನವು ಬದಲಾಗುವುದಿಲ್ಲ ಅಂತ ಯಾಕೆ ಹೇಳ್ತೇವೆ ಅಂದ್ರೆ, ಜ್ಞಾನವು ಆಕಾಶದಂತೆಯೇ, ಗೊತ್ತಾಯ್ತಲ್ಲ, ಆಕಾಶ ಕಲ್ಪತ್ವಾತ ಆಕಾಶದಂತೆಯೇ ವ್ಯಾಪಕವಾಗಿದೆ. ಆಕಾಶವು ಹೇಗೆ ಬದಲಾಗುವುದಿಲ್ಲವೋ ಅರ್ಥಾಂತರೇ, ಹಾಗೆ ಜ್ಞಾನವು ಕೂಡ ಬದಲಾಗುವುದಿಲ್ಲ. ಯತ ಆದೌ ಉಪನ್ಯಸ್ತಂ ಜ್ಞಾನೇನ ಆಕಾಶಕಲ್ಪೇನ ಇತ್ಯಾದಿ ತತ್ ಇದಂ ಆಕಾಶಕಲ್ಪಸ್ಯ ತಾಯಿನಃ ಬುದ್ಧಸ್ಯ ತದ್ ಅನನ್ಯತ್ವಾತ್ ಆಕಾಶಕಲ್ಪಂ ಜ್ಞಾನಂ ನ ಕ್ರಮತೆ ಕ್ವಚಿದಪಿ ಅರ್ಥಾಂತರೇ ತಥಾ ಧರ್ಮಾಃ ಇತಿ. ಈ ಮುಂಚಿತವಾಗಿಯೇ ಜ್ಞಾನವು ಆಕಾಶಕಲ್ಪ ಆಕಾಶದಂತೆ ಅಂತ ನಾವು ಹೇಳಿದ್ದಾಗಿದೆ. ಅದನ್ನೇ ಇಲ್ಲಿ ಮತ್ತೆ ತಾಯಿ ಅನ್ನೋ ಶಬ್ದದಿಂದ ತೋರಿಸ್ತಾರೆ. ಇದು ಸಂತತ ತಾಯಿ, ಸಂತತ ತಾಯಿ. ಈ ಅರಿವು ಅಂತಂದ್ರೆ ಇದು ಸಂತತ ತಾಯಿ, ಬಿಟ್ಬಿಟ್ಟು ತಾಯಿ ಅಲ್ಲ, ಸಂತತ ಅಂದ್ರೆ ಅರಿವಿನ ಪ್ರವಾಹ ಸಂತತ, ಸಂತತವಾಗಿ ಅರಿವಿನ ಪ್ರವಾಹ ಇರ್ತದೆ. ಆದ್ದರಿಂದ ಈ ತಾಯಿ ಹೊರತುಪಡಿಸಿ ಏನೂ ಇಲ್ಲ. ತದ ಅನನ್ಯತ್ವಾದ ಆಕಾಶವನ್ನು ಹೊರತುಪಡಿಸಿ ಯಾವ ವಸ್ತುವಿಗೂ ಅವಕಾಶ ಹೇಗಿಲ್ಲವೋ, ಅರಿವನ್ನು ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ಹೀಗಾಗಿ ಎಲ್ಲೆಲ್ಲಿಯೂ ಅರಿವೇ ಇದ್ದರಿಂದಾಗಿ ಕ್ವಚಿದಪಿ ನ ಕ್ರಮತೆ, ಕ್ವಚಿದಪಿ ಅರ್ಥ ಅಂತಾರೆ, ಏನೋ ಕಿಂಚಿತ್ತು ವಿಷಯಗಳಲ್ಲಿ ವ್ಯತ್ಯಾಸವಾದರೂ ಕೂಡ ಅರಿವು ನ ಕ್ರಮತೆ, ಅರಿವು ಕ್ರಮಿಸುವುದಿಲ್ಲ. ವಿಷಯಗಳಲ್ಲಿ ಅರ್ಥಾಂತರ ಹೆಂಗಾಗ್ತದೆ? ವಿಷಯಗಳ ಅರ್ಥಾಂತರ ಆಗುವುದು ಅಂದ್ರೆ ಏನು? ಈಗ ಶಬ್ದ ಇದೆ, ಈಗ ಶಬ್ದ ಇರ್ಲಿಕ್ಕೆಲ್ಲ ಈಗ ಸ್ಪರ್ಶ ಇರ್ತದೆ, ಸ್ಪರ್ಶ ಇರ್ಲಿಕ್ಕೆಲ್ಲ ರೂಪ ಇರ್ತದೆ. ಇವು ವಿಷಯಗಳು, ಅರ್ಥಾಂತರ, ವಿಷಯ ಅರ್ಥ ಅಂತಾರೆ, ಬೇರೆ ಬೇರೆ ಆಗೋದು. ಹಾಗಾದ್ರೆ ಆಗ ಅರಿವು ಬೇರೆ ಬೇರೆ ಆಗುತ್ತದೆಯೋ? ಅರಿವು ಹೇಗಿದೆಯೋ ಹಾಗೆ ಇದೆ. ತಥಾ ಧರ್ಮಃ, ಎಲ್ಲ ಧರ್ಮಗಳು ಅದೇ ಪ್ರಕಾರ, ಅಂದ್ರೆ ಎಲ್ಲ ಆತ್ಮರುಗಳು ಅದೇ ಪ್ರಕಾರವಾಗಿ ಅಂತ ವಿಷಯವನ್ನ ಉಪಸಂಹಾರ ಮಾಡಿದ್ದಾರೆ. 366 ಆಕಾಶಮಿವ ಅಚಲಂ ಅವಿಕ್ರಿಯಂ ನಿರವಯವಂ ನಿತ್ಯಂ ಅದ್ವಿತೀಯಂ ಅಸಂಗಂ ಅದೃಶ್ಯಂ ಅಗ್ರಾಹ್ಯಂ ಅಶನಾಯಾದಿ ಅತೀತಂ ಬ್ರಹ್ಮ ಆತ್ಮತತ್ವಂ ನಹಿ ದ್ರಷ್ಟುಃ ದೃಷ್ಟಿಃ ವಿಪರಿಲೋಪಃ ವಿದ್ಯತೆ ಇತಿ ಶ್ರುತಿಃ. ಬೃಹದಾರಣ್ಯಕ್ಕೆ ಏನಂದ್ರೆ ಆಕಾಶಮಿವ ಅಚಲಂ, ಆಕಾಶದಂತೆ ಆತ್ಮನು ಅಚಲ ಆಗಿದ್ದಾನೆ, ಅವಿಕ್ರಿಯಂ ವಿಕಾರರಹಿತನಾಗಿದ್ದಾನೆ, ನಿರವಯವಂ ಅವಯವಗಳಿಂದ ರಹಿತನಾಗಿದ್ದಾನೆ, ನಿತ್ಯಂ ಸತತವಾಗಿ ಇದ್ದಾನೆ, ಅದ್ವಿತೀಯಂ ಎರಡಿಲ್ಲದೆ ದೇವನಾಗಿದ್ದಾನೆ, ಅಸಂಗಂ ಯಾವ ಸಂಘವನ್ನು ಹೊಂದಿಲ್ಲ, ಅದೃಶ್ಯಂ ಅಗ್ರಾಹ್ಯಂ ಇವನನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಇವನನ್ನು ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ, ಅಸಮಾಯಾದಿ ಅತೀತ ಹಸಿವು ನೀರಿಳಿಕೆಗಳಿಂದ ಆಚೆಗೆ ಇದ್ದಾನೆ. ಬ್ರಹ್ಮಾತ್ಮ ತತ್ವ, ಬ್ರಹ್ಮಾತ್ಮ ತತ್ವ ಹೀಗಿದೆ ನೋಡಿ. ಇಷ್ಟು ವಿಶಿಷ್ಟವಾದಂತಹ ವಿಶೇಷಣಗಳನ್ನ ನಾವು ಪ್ರಸಂಗಾವಧಾನವಾಗಿ ವೇದಾಂತದಲ್ಲಿ ಬಳಸಿದ್ದನ್ನು ಕಾಣ್ತೀವಿ. ಬ್ರಹ್ಮಾತ್ಮ ತತ್ವ, ಅದಕ್ಕಾಗಿ ಬೃಹದಾರಣಕ್ಕೆ ಏನು ಹತ್ತದೆ? ದ್ರಷ್ಟು ದೃಷ್ಟಿಯೇ ವಿಪರಿಲೋಪ ನ ವಿದ್ಯತಿ, ನೋಡುವವನ ನೋಡುವಿಕೆಗೆ ಯಾವ ಲೋಪವೂ ಇರುವುದಿಲ್ಲ. ಅರ್ಥ ಆಯ್ತನು? ನೋಡುವವನ ನೋಡುವಿಕೆಗೆ ಯಾವ ಲೋಪವೂ ಇರೋದು. ಆತ್ಮ ಯಾರಿವನು? ನೋಡುವವನು. ಆದರೆ ಲೋಪ ಇಲ್ಲ, ಆದ್ರಿಂದ ಇದು ವಿಶಿಷ್ಟವಾದ ಕ್ಯಾರೆಕ್ಟರ್. ಬಾಕಿ ಜೀವಾತ್ಮನ ನೋಟಗಳಲ್ಲಿ ಲೋಪ ಇರ್ತಾರೆ, ಇವನ ನೋಟದಲ್ಲಿ ಯಾವ ಲೋಪ ಇಲ್ಲ. ಸಾಕ್ಷಿ ತಾನೇ, ವಿಕಾಲ ಸಾಕ್ಷಿ ತಾನೇ. ಇವನ ಲೋಪ ಆದ್ರ ಮುಂದೆ ಗತಿ ಏನು? ಅರಿವಿನ ಗಟ್ಟಿ, ಅರಿವಿನ ಘನ ಇವನು. ಆದ್ರಿಂದ ಇವನು ಅತ್ಯಂತ ಅಶನಾಯಾದಿ ಅತೀತಂ ಅದೃಶ್ಯಂ ಅಗ್ರಾಹ್ಯಂ ಅಸಂಗಂ, ಯಾವ ಸಂಘವೂ ಇಲ್ಲದೆ ಇದ್ದಂಥವನು, ಕಣ್ಣಿಗೆ ಕಾಣಲಾರದಂಥವನು, ಕೈಯಿಂದ ಇವನನ್ನು ಗ್ರಹಿಸಲಿಕ್ಕೆ ಆಗದೇ ಇದ್ದಂಥವನು, ಹಸಿವು ನೀರಡಿಕೆಗಳನ್ನು ಮೀರಿದವನು, ಬ್ರಹ್ಮಾತ್ಮ ತತ್ವ ನ ಹಿ ದ್ರಷ್ಟು ದೃಷ್ಟೇ ವಿಪರಿಲೋಪ ವಿದ್ಯತೆ ಇತಿ ಶ್ರುತಿ. ಜ್ಞಾನ ಜ್ಞೇಯ ಜ್ಞಾನಜ್ಞೇಯ ಜ್ಞಾತೃಭೇದರಹಿತ ಪರಮಾರ್ಥತತ್ವ ಅದ್ವಯಂ ಏತತ್ ನ ಬುದ್ಧೇನ ಭಾಷಿತಂ. ಮತ್ತೆ ಮತ್ತೆ ಅವರು ಯಾಕೆ ತೊಳ್ತಾ ಇದ್ರು ಅಂತಂದ್ರೆ, ಎಲ್ಲಿ ನೀವು ಇದು ಬುದ್ಧನ ಹೇಳಿಕೆ ಬುದ್ಧನ ಹೇಳಿಕೆ ಅಂತೇಳಿ ಬೌದ್ಧ ಸಂದರು ಸಿಕ್ಕಾಕೊಂಡ್ಬಿಡ್ತಿರು, ಅದಕ್ಕೆ ಮತ್ತೆ ನೆನಪು ಮಾಡ್ತಾರೆ, ಆ ಬುದ್ಧ ಅಲ್ಲ, ಆ ಬುದ್ಧ ಅಲ್ಲ ಅಂತ. ಮತ್ತೆ ಯಾವ ಬುದ್ಧ ಅಂದ್ರೆ ಜ್ಞಾನ. ಐ ಆಮ್ ಸೋ ಹ್ಯಾಪಿ. ಎಲ್ಲ ಹೋಗ್ಬಿಟ್ಟು ಮೂರು ಸಂಗತಿಗಳು ನಿಮ್ಗೆ ಗೊತ್ತಿವೆ ಈಗಾಗಲೇ, ಜ್ಞಾನ ಜ್ಞೇಯ ಜ್ಞಾತೃ. ಹೌದಾ? ತಿಳಿಯುವವನು ಜ್ಞಾತೃ, ತಿಳಿಯಲ್ಪಡಬೇಕಾದದ್ದು ಜ್ಞೇಯ, ತಿಳಿವಿಗೆ ಜ್ಞಾನ ಅಂತ. ಹೌದಾ? ಆತ್ಮನಲ್ಲಿ ಮೂರು ಇಲ್ಲ ಅಂತ ಹೇಳ್ರಿ. ಯಾಕೆ? ತಿಳಿಯುವವನು ಜ್ಞಾತೃ ಆತ್ಮ, ತಿಳಿಬೇಕಾದದ್ದು ಜ್ಞೇಯ ಆತ್ಮ, ತಿಳಿದದ್ದೇನಿದೆಯೋ ಅದು ಆತ್ಮ. ಆಮೇಲೆ ಹಂಗಾದ್ರೆ ಆತ್ಮ ತಿಳಿಯುವವನು, ತಿಳಿಯಬೇಕಾದದ್ದು ಅವನು ತಿಳಿಯುವಿಕೆಯೋ ಮೂರು ಅಲ್ಲ. ಜ್ಞಾನ ಜ್ಞೇಯ ಜ್ಞಾತೃ ಭೇದ ರಹಿತ, ಮೂರು ಭೇದಗಳು ಆತ್ಮನಲ್ಲಿ ಇಲ್ಲ. ಆಮೇಲೆ ಹಾಕರೆ ಪರಮಾರ್ಥ ತತ್ವ, ಪಾರಮಾರ್ಥಿಕ ತತ್ವ ಅನ್ನಿಸ್ಕೊಂಡಿದೆ. ಇದೇ ಅಂಟಿ ಅಲ್ಟಿಮೇಟ್, ಇದು ಎಂದ ಅದ್ವಯಂ, ಎಲ್ಲದೇ ಇರುವಂತಹದ್ದು. ಇತಿ ಬುದ್ಧೇನ ಭಾಷಿತಂ, ಇದು ಗೌತಮ ಬುದ್ಧನ ಹೇಳಿದ್ದಲ್ಲ. ಯಾರು ಹೇಳಿದ್ದಾರೆ? ಜ್ಞಾನಿಗಳ ಮಾತು. ಯದ್ಯಪಿ ಬಾಹ್ಯ ಅರ್ಥ ನಿರಾಕರಣಂ ಜ್ಞಾನ ಮಾತ್ರ ಕಲ್ಪನಾ ಚ ಅದ್ವಯ ವಸ್ತು ಸಾಮೀಪ್ಯಂ ಉಕ್ತಂ ಇದಂ ತು ಪರಮಾರ್ಥ ತತ್ವಂ ಅದ್ವೈತಂ ವೇದಾಂತೇಷು ಏವ ವಿಜ್ಞೇಯಂ ಇತ್ಯರ್ಥಃ. ಯದ್ಯಪಿ ಒಂದು ವೇಳೆ ಹೊರಗಿನ ವಸ್ತುಗಳನ್ನು ನೀತಿ ನೀತಿ ಎಂದು ಬೇರ್ಪಡಿಸಿದ ನಂತರ, ಯದ್ಯಪಿ ಬಾಹ್ಯ ಅರ್ಥ ನಿರಾಕರಣ ಜ್ಞಾನ ಮಾತ್ರ ಕಲ್ಪನಾ, ಅವುಗಳನ್ನು ನಿರಾಕರಿಸಿದ ನಂತರ ಜ್ಞಾನ ಒಂದೇ ಇರುತ್ತದೆ, ಅರಿವು ಒಂದೇ ಇರುತ್ತದೆ. ಜ್ಞಾನ ಮಾತ್ರ ಕಲ್ಪನಾ ಚ ಅದೇನದು? ಅದ್ವಯ ವಸ್ತು ಸಾಮೀಪ್ಯಂ ಉಕ್ತಂ, ಅತ್ಯಂತ ಸಮೀಪದಿಂದ ಅದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ, ಯಾವುದನ್ನು ನಮಗೆ ಗುರುತಿಸಬೇಕಾಗಿದ್ರೋ ಅದನ್ನು ದೂರ ಇದ್ದದ್ದು ಅಂತ ಮಾಡಿದ್ದೆಯಾದ್ರೆ ಅದನ್ನು ನಾವು ನೀತಿ ಮಾಡಿಬಿಟ್ವಿ. ಎಲ್ಲವನ್ನೂ ನೀತಿ ಮಾಡಿದಾಗ ಏನು ಉಳಿತದೆ? ಅದು ಅತಿ ಸಮೀಪ ಅಂತ. ಎಷ್ಟು ಸಮೀಪ? ಅದು ನಾನೇ ಆಗಿದ್ದೀನಿ. ಆದ್ದರಿಂದ ಜ್ಞಾನ ಜ್ಞೇಯ ಜ್ಞಾತೃ ಭೇದರಹಿತ ಪರಮಾರ್ಥ ತತ್ವ ಅದ್ವಯಂ ಏತು ತನ್ನ ಬುದ್ಧಿ ವಾಸ. ಯದ್ಯಪಿ ಬಾಹ್ಯ ಅರ್ಥ ನಿರಾಕರಣ ಜ್ಞಾನ ಮಾತ್ರ ಕಲ್ಪನಾಚ ಅದ್ವಯ ವಸ್ತು ಸಾಮೀಪ್ಯಂ ಉಕ್ತಂ, ಅತ್ಯಂತ ಸಮೀಪ. ಏನದು ಅತ್ಯಂತ ಸಮೀಪ ಇದ್ದದ್ದು? ಎರಡಿಲ್ಲದೆ ಇರುವಂತಹ, ತಾನು ತಾನು ಮಾತ್ರವಾಗಿದ್ದಂತಹ ಪರಬ್ರಹ್ಮ ತತ್ವ, ಅದೇ ಸಾಮೀಪ್ಯಂ ಉಕ್ತಂ. ಇದಂತು ಪರಮಾರ್ಥ ತತ್ವ ಅದ್ವೈತಂ ವೇದಾಂತೇಷು ಇವ ವಿಜ್ಞೇಯಂ ಇತ್ಯರ್ಥಃ. ಇನ್ನ ಎಷ್ಟು ಹೇಳಿ ಸ್ವಾಮಿ? ಸಮೀಪ ಅಂದ್ರೆ ನಾನು ಬೇರೆ, ಅದು ಬೇರೆ ಆಗಿದ್ದೆ. ಹಾ ಹೌದು, ಇಲ್ಲ ಇರ್ತದೆ. ಎಲ್ಲಿವರೆಗೂ ನೀವು ಅದನ್ನ ಪ್ರತ್ಯಕ್ಷ ವಿಷಯ ಅಂತ ಜಿಜ್ಞಾಸೆ ಮಾಡ್ತಾರೋ ಅಲ್ಲಿವರೆಗೂ ಅದು ನೀವು ಪರೋಕ್ಷವಾಗಿದ್ದೇ ಇರ್ತದೆ, ಪ್ರತ್ಯಕ್ಷವಾಗಿ ಬೇರೆ ಕಡೆಗೆ ಇರ್ತದೆ. ಆದ್ರೆ ಇಲ್ಲಿ ಪ್ರಶ್ನೆ ವೇದಾಂತೇಶು ಈವ ವಿಜ್ಞೇಯಂ ಇತ್ಯರ್ಥ. ವೇದಾಂತದ ಮಾರ್ಗದರ್ಶನದಲ್ಲಿ ತಿಳಿದುಕೊಳ್ಳಬೇಕಾಗಿದ್ದರಿಂದಾಗಿ ವೇದಾಂತ ಮಾರ್ಗದರ್ಶನದಲ್ಲಿ ತಿಳಿದುಕೊಳ್ಬೇಕಾಗಿದೆ. ಏನು ವೇದಾಂತ ಮಾರ್ಗದರ್ಶನ? ಅದ್ವೈತ ಅದ್ವೈತಂ ಪಾರಮಾರ್ಥಿಕ ತತ್ವ ಅನಿಸಿಕೊಂಡಂತಹ ಅದ್ವೈತವನ್ನ ವೇದಾಂತೇಶು ಇವ ವಿಜ್ಞೇಯಂ, ವೇದಾಂತ ಶಾಸ್ತ್ರಗಳ ಪ್ರಯೋಗದಲ್ಲಿ ಮಾತ್ರ ಇದನ್ನು ತಿಳಿಯಲು ಸಾಧ್ಯ. ವೇದಾಂತ ಶಾಸ್ತ್ರ ವಾಕ್ಯಗಳು, ವೇದಾಂತ ಶಾಸ್ತ್ರ ವಾಕ್ಯಗಳು ಅಂದ್ರೆ ಜೀವ ಈಶ್ವರ ಐಕ್ಯ ಮಹಾವಾಕ್ಯಗಳು. ಮಹಾವಾಕ್ಯಗಳು ಅಂದ್ರೆ ಜೀವೇಶ್ವರ ಐಕ್ಯವೇ ಮಹಾವಾಕ್ಯ. ಆ ಐಕ್ಯ ಎಲ್ಲಿರ್ತದೆ? ಅಸಿ ಶಬ್ದದ ಐಕ್ಯ ಇರ್ತದೆ. ವೇದಾಂತೇಶು ಇವ ವಿಜ್ಞೇಯಂ, ವೇದಾಂತದಿಂದ ಮಾತ್ರ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. 367 ಶಾಸ್ತ್ರ ಸಮಾಪ್ತೋ ಪರಮಾರ್ಥತತ್ವ ಸ್ತುತ್ಯರ್ಥಂ ನಮಸ್ಕಾರ ಉಚ್ಯತೆ. ಶಾಸ್ತ್ರವನ್ನ ಈಗ ಮಂಗಳ ಮಾಡ್ತಾ ಇದ್ದಾರೆ. ಆದ್ದರಿಂದ ಪಾರಮಾರ್ಥಿಕ ತತ್ವ ಯಾವುದು? ಪಾರಮಾರ್ಥಿಕ ತತ್ವ ಜೀವ ಬ್ರಹ್ಮ ಐಕ್ಯ ಅನ್ನುವಂತಹ ಈ ಪಾರಮಾರ್ಥಿಕ ತತ್ವವನ್ನ ಸ್ತುತಿಸಿ ನಮಸ್ಕಾರ ಸಲ್ಲಿಸುತ್ತಾರೆ. ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾಬಲಂ. ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾಬಲಂ. ದುರ್ದರ್ಶಂ ದುಃಖೇನ ದರ್ಶಂ ದುರ್ದರ್ಶಂ, ಎಲ್ಲ ನೀವು ಗೊತ್ತಿರೋ ಶಬ್ದಗಳೇ, ಇವೆಲ್ಲ ನೀವು ಅಭ್ಯಾಸ ಮಾಡಿದ ಶಬ್ದಗಳೇ. ಆದ್ರೂ ಕೂಡ ಅದನ್ನು ಸ್ವಲ್ಪ ಗಮನಿಸೋದು ಒಳ್ಳೆಯದು. ದುಃಖೇನ ದರ್ಶನಂ ದುರ್ದರ್ಶನ ಅಸೈತಿ ದುರ್ದರ್ಶನ. ಓಕೆ, ಅಸ್ತಿ ನಾಸ್ತಿ ಇತ್ಯಾದಿ ಚತುಷ್ಕೋಟಿ ವರ್ಜಿತತ್ವಾತ್ ದುರ್ವಿಜ್ಞೇಯಂ ಇತ್ಯರ್ಥ. ಅಲ್ಲಿಂದ ಶುರು ಆಯ್ತು ನೋಡಿ, ನಿಮಗೆ ಆತ್ಮ ಅಸ್ತಿವಾ ನಾಸ್ತಿ ಅಲ್ಲಿಂದ ಶುರು ಆಯ್ತು ಜಿಜ್ಞಾಸ. ಈ ಅನ್ನುವ ಈ ಹೇಳಿಕೆಗಳು ಚತುಷ್ಕೋಟಿಗಳು, ಕೋಟಿ ಕೋಟಿ ಹೇಳಿಕೆಗಳು ಈ ತರ ಇವೆ. ಹಾಗಿದ್ದಾನೆ, ಹೀಗಿದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಹೀಗೆ ಸಿಗ್ತಾನೆ, ಹಾಗೆ ಸಿಗ್ತಾನೆ, ಹೀಗೆ ಅನುಭವ ಬರ್ತಾನೆ. ಚತುಷ್ಕೋಟಿ ವರ್ಜಿತತ್ವಾದ ಇಂತಹ ಸಾವಿರಾರು ಹೇಳಿಕೆಗಳನ್ನ ಹೊರತುಪಡಿಸಿ ಅದನ್ನು ತಿಳ್ಕೊಳ್ಬೇಕಾಗಿದೆ. ಅದು ಬಹಳ ದುಃಖದಿಂದ ಅಂದ್ರೆ ಕಷ್ಟದಿಂದ ತಿಳ್ಕೊಬೇಕಾಗಿದೆ. ದುರ್ವಿಜ್ಞೇಯಂ ಇತ್ಯರ್ಥ, ದುಃಖೇನ ವಿಜ್ಞೇಯಂ ಇತ್ಯರ್ಥ, ಕಷ್ಟದಿಂದ ತಿಳ್ಕೊಬೇಕಾದಂತ ವಿಷಯವು. ಯಾಕೆ ಅಂತಂದ್ರೆ ಆ ವಿಷಯದಲ್ಲಿ ಅನೇಕಾನೇಕ ಗೊಂದಲಮಯವಾದ ಹೇಳಿಕೆಗಳು ಲಭ್ಯವಿವೆ. ಎಷ್ಟು ಮತಗಳಿವೆಯೋ, ಎಷ್ಟು ಮಠಗಳಿವೆಯೋ ಅಷ್ಟು ಹೇಳಿಕೆಗಳು. ಒಂದು ಮಠದ ಹೇಳಿಕೆಗೆ ಇನ್ನೊಂದು ಮಠ ಕೂಡಿ ಬರೋದಿಲ್ಲ. ಎಕ್ಸಾಕ್ಟ್ಲಿ ವಾಟ್ ಇಸ್ ಹ್ಯಾಪನಿಂಗ್ ಟುಡೇ ವಾಸ್ ಹ್ಯಾಪನಿಂಗ್ ದೆನ್ ಆಲ್ಸೋ, ಏನು ಇವತ್ತು ನಡೀತಾ ಇದೆ ಇದೆ ಅವತ್ತು ನಡೀತಾ ಇತ್ತು. ಸೊ ಹೀಗಾಗಿ ಯಾರಿಗೆ ಯಾರಿಗೆ ಹೊಂದಾಣಿಕೆ ಇಲ್ಲ, ಯಾರಲ್ಲಿ ಯಾರಲ್ಲಿ ಸಮಂಜಸ ಇಲ್ಲ, ಸಮರಸ ಇಲ್ಲ, ಅಯ್ಯಪ್ಪ ಬರೀ ಕಚ್ಚಾಟ್ ಕಚ್ಚಾಟ್ ಕಚ್ಚಾಟ್. ಇದನ್ನ ಶಂಕರಾಚಾರ್ಯ ನೋಡಿ ನೋಡಿ ನೋಡಿ ನೋಡಿ ಇದಕ್ಕೊಂದೇನಾದರೂ ಗತಿ ಕಾಣಿಸ್ಬೇಕು ಅಂತೇಳಿ ಅವರು ಪಾಂಡಿತ್ಯ ಪೂರ್ಣವಾದಂತಹ ಈ ಮಾರ್ಗದರ್ಶನ ಮಾಡಿದ್ರು. ಹೀಗಾಗಿ ಪುನಃ ಮತ್ತೆ ಹಿಂದೂ ಧರ್ಮ ಪುನರುತ್ಥಾನವಾಯಿತು. ಮತ್ತೆ ಅದೇ ಬಂದಿದೆ, ಈಗ ಮತ್ತೆ ಬರ್ತಾರೆ ಶಂಕರಾಚಾರ್ಯ ಬರ್ಬೇಕು ಮತ್ತೆ. ಆತ ಇವ ಅತಿ ಗಂಭೀರಂ ದುಷ್ಪ್ರವೇಶಂ, ನೋಡ ಭಾಷೆ ನೋಡ್ಕೊಡ್ರಿ. ಅತ ಇವ ಅತಿ ಗಂಭೀರಂ ದುಷ್ಪ್ರವೇಶಂ ಮಹಾಸಮುದ್ರವತ ಅಕೃತ ಪ್ರಜ್ಞೈಹಿ. ಯಾರಲ್ಲಿ ಸಂಸ್ಕಾರರಹಿತವಾದ ಪ್ರಜ್ಞ ಇದೆಯೋ, ಪ್ರಜ್ಞ ಸಂಸ್ಕಾರರಹಿತವಾದ ಪ್ರಜ್ಞೆ ಅಂದ್ರೆ ಕಲುಷಿತವಾದ ಮಾರ್ಗದರ್ಶನವನ್ನ ಪಡೆದಂತಹ ಪ್ರಜ್ಞ, ಡಿ ಟ್ರ್ಯಾಕ್ ಆಗಿರುವಂತಹ ಪ್ರಜ್ಞ ಅವರಿಗೆ ಈ ಸಮುದ್ರದ ಆಳವನ್ನ ಹೊಕ್ಕು ಹೊರಗೆ ಬರುವಂತಹದ್ದು ಏನಿದೆಯೋ ಭಾರಿ ಕಷ್ಟ. ಆದ್ದರಿಂದ ಹೇಳ್ತಾರೆ ಮಹಾಸಮುದ್ರದ ದುಷ್ಪ್ರವೇಶಂ ಅತಿ ಗಂಭೀರಂ. ಇದನ್ನು ಪ್ರವೇಶ ಮಾಡೋದು ಮಹಾಸಮುದ್ರವನ್ನು ಪ್ರವೇಶ ಮಾಡಿದಂತೆ. ಮಹಾಸಮುದ್ರವನ್ನ ಪ್ರವೇಶ ಮಾಡುವುದು ಎಷ್ಟು ಅಪಾಯಕಾರಿಯೋ. ಇದು ಮಹಾಸಮುದ್ರ ಎಲ್ಲಿದೆ ಅಂತ ತಿಳ್ಕೊಂಡಿರಿ ನೀವು. ಡೀಪ್ ಇನ್ ದಿ ಓಷನ್ ಅಂದ್ರೆ ನೂರಾರು ಮೈಲು ಸಮುದ್ರ ಪ್ರಯಾಣ ಮಾಡಬೇಕು, ಹತ್ತಾರು ಸಾವಿರ ಮೈಲು ವಿಶಾಲವಾದ ಸಮುದ್ರದಲ್ಲಿ. ಮಹಾಸಮುದ್ರ ಅನ್ನೋದು ಎಲ್ಲಿರ್ತದೆ ಅಂದ್ರೆ ಎಲ್ಲಿ ಮಹಾ ಆಳ ಇದೆ ಅದು ಮಹಾಸಮುದ್ರ. ಇವತ್ತಿನ ಸಂಶೋಧಕರ ಪ್ರಕಾರ 5,000 ಮೈಲು ಆಳ ಇದೆ, 5,000 ಮೈಲು ಆಳ ಇದೆ ಇವತ್ತಿನ ಸಂಶೋಧಕರ. 5,000 ಮೈಲು, 5,000 5 ಮೈಲು ಆಳ ಇದೆ ಇವತ್ತಿನ ಸಂಶೋಧನೆ. ಆದ್ರೆ ಇನ್ನೂ ಸಿಕ್ಕಿಲ್ಲ ಅವರಿಗೆ, 5 ಮೈಲು ಹೋದ್ರು ಅವ್ರಿಗಿನ್ನೂ ತಳ ಸಿಕ್ಕಿಲ್ಲ, ಇನ್ನೂ ಎಷ್ಟೋ ಇದೆ. ಸೊ ಅದು ಮಹಾಸಮುದ್ರ. ಆ ಮಹಾಸಮುದ್ರವನ್ನ ಸೇರೋದು ಅಂದ್ರೆ ಒಂದೇ, ಈ ಪ್ರಕಾರವಾದಂತಹ ಸಂಸಾರವನ್ನ ಹೋಗಿ ಸೇರೋದು ಅಂದ್ರೆ ಒಂದೇ. ಅದು ಥ್ಯಾಂಕ್ ಗಾಡ್ ನಮಗೆ ಪೂರ್ವಜನ್ಮದ ಸ್ಮರಣೆ ಇಲ್ಲ, ಹೀಗಾಗಿ ಮತ್ತು ನಮ್ಮ ಕರ್ಮದ ಫಲದ ಅರಿವು ನಮಗಿಲ್ಲ. ಈ ಕರ್ಮ ಮಾಡದೆ ಇದು ಪುಣ್ಯವೋ ಇದು ಪಾಪವೋ ಇದು ಅರಿವು ನಮಗಿಲ್ಲ, ಇದು ಅರಿವು ನಮಗಿಲ್ಲ. ಅದು ಯಾವಾಗ ಗೊತ್ತಾಗ್ತದೆ? ನಾನು ಸ್ವರ್ಗ ನರಕಗಳನ್ನ ಅನ್ಯ ಲೋಕಗಳನ್ನ ಪ್ರವೇಶ ಮಾಡಿದಾಗ ಗೊತ್ತಾಗ್ತದೆ. ಪ್ರವೇಶ ಮಾಡೋದು ಗ್ಯಾರಂಟಿ, ಆದ್ರೆ ಹೆಂಗೆ ಏನಂತ ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ಪಾಸ್ಟ್, ನಾ ಏನಾಗಿದ್ದೆ ಏನ್ ಮಾಡಿದೆ, ಯಾವ ಕರ್ಮ ಮಾಡೋದ್ರಿಂದ ಹಿಂಗ್ ಬಂದೆ, ಈ ಕರ್ಮ ಮಾಡೋದ್ರಿಂದ ಏನಾಗಬೇಕಾಗಿತ್ತು, ಇವುಗಳ ಹಾವುಗಳ ವ್ಯತ್ಯಾಸವು ನಮಗೆ ಕಂಡು ಬರೋದಿಲ್ಲ. ಅದಕ್ಕೆ ನಾವು ಆರಾಮಾಗಿದ್ದೀವಿ, ಮತ್ತು ಹೊಸ ಹೊಸ ಪಾಪ ಮಾಡ್ಕೊತ ಹೊಸ ಹೊಸ ಪುಣ್ಯ ಮಾಡ್ಕೊತ ಮತ್ತೆ ಇದೇನ ಅಷ್ಟು. ಅದು ಕೇಳ್ತಾರೆ ಪ್ರವೇಶ ಮಹಾಸಮುದ್ರವತ ಅಕೃತ ಪ್ರಜ್ಞೆ. ಅಕೃತ ಪ್ರಜ್ಞೆ ಇದು ವೆರಿ ಇಂಪಾರ್ಟೆಂಟ್. ಅಕೃತ ಪ್ರಜ್ಞೆ ಅಂದ್ರೆ ಏನು? ಪ್ರಜ್ಞೆ ಅಂದ್ರೆ ವಿವೇಕ, ಸಂಸ್ಕೃತವಾದ ವಿವೇಕ, ಅಸಂಸ್ಕೃತವಾದ ವಿವೇಕ, ಸಂಸ್ಕಾರಗೊಂಡ ವಿವೇಕ, ಅಸಂಸ್ಕಾರದಿಂದ ಕೂಡಿದ ವಿವೇಕ. ಸೊ ಇವನ ಪ್ರಜ್ಞೆ ಎಂತದಪ್ಪ, ಇವನ ಅಸಂಸ್ಕಾರ. ಇಂಥವನು ಮಹಾಸಮುದ್ರವನ್ನು ಪ್ರವೇಶ ಮಾಡಿದಂತೆ. ಅಜಂ ಸಾಮ್ಯಂ ವಿಶಾರದಂ. ಏನಪ್ಪ ಆತ್ಮ ಇದು? ಅಜಂ ಜನ್ಮರಹಿತವಾಗಿದೆ, ಸಾಮ್ಯಂ ಸಮವಾಗಿದೆ, ವಿಶಾರದಂ ಶಾಂತಿಯುಕ್ತವಾಗಿದೆ, ಶುದ್ಧವಾಗಿದೆ, ವಿಶಾರದಂ. ಈಗಾಗಲೇ 6-7 ಸಲ ಬಂದು ಹೋಗಿದೆ, ಆದ್ದರಿಂದ ನಾವು ವಿವರಿಸಲಿಕ್ಕೆ ಹೋಗಿಲ್ಲ ಅಂತ ಇಲ್ಲಿ ಒಟ್ಟಿನೊಟ್ಟಿನಲ್ಲಿ ಬರೆದಿದ್ದಾರೆ. ವಿಶಾರದಂ ಈಗಾಗಲೇ 8-10 ಸಲ ಬಂದು ಹೋಗಿದೆ, ಮತ್ತೆ ಯಾಕಂದ್ರೆ ವಿವರಿಸೋದು ಅಂತ ವಿವರಿಸಿಲ್ಲ ಅಂತ ಹೇಳ್ತಾರೆ. ಇಷ್ಟಸ್ಯ ಪೇಷಣ ಮತ್ತೆ ಮತ್ತೆ ನಿಮಗೆ ಕೇಳಿ ಬೇಸರ ಆಗ್ತದೆ ಅದಕ್ಕೆ ನಾವು ಮತ್ತೆ ಇನ್ನೇನು. ಆಮೇಲೆ ಈ ದೃಕ್ಪದಂ ಅನಾನಾತ್ವಂ ನಾನಾತ್ವವರ್ಜಿತಂ ಬುದ್ಧ್ವಾ ಅವಗಮ್ಯ ತದ್ಭೂತಾಃ ಸಂತಃ ನಮಸ್ಕುರ್ಮಃ ತಸ್ಮೈ ಪದಾಯ. ತಸ್ಮೈ ಪದಾಯ ನಮಸ್ಕರೋಮಿ. ಆ ಪಾದಗಳನ್ನು ನಾನು ನಮಸ್ಕರಿಸುತ್ತೇನೆ. ಇಂತಹ ಈ ಪರಮ ಪವಿತ್ರವಾದ ಜ್ಞಾನವನ್ನ ಯಾಕೆ ಪವಿತ್ರ ಅಂತ ಕರಿತೀವಿ ಅಂದ್ರೆ, ನಾನಾತ್ವ ಇಲ್ಲದೇ ಇದ್ದಂತಹ ಪವಿತ್ರವಾದ ಜ್ಞಾನ, ನಾನಾತ್ವ ವರ್ಜಿತಂ. ಈ ಜ್ಞಾನವನ್ನ ಬುದ್ಧ್ವಾ ಅವಗಮ್ಯ ತಿಳಿದು ತದ್ಭೂತಾಃ ಸಂತಃ, ಅದು ಅದು ನಾನೇ ಆಗಿ ಉಳಿಸುವುದಕ್ಕೆ ಯಾರು ಕಾರಣರಾಗಿದ್ದಾರೋ ಅಂಥವರ ಪಾದಗಳಿಗೆ ನನ್ನ ನಮಸ್ಕಾರಗಳು. ತಸ್ಮೈ ಪದಾಯ ನಮಸ್ಕುರ್ಮಃ, ಅಂಥವರ ಪಾದಗಳಿಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ. ಅವ್ಯವಹಾರ್ಯಮಪಿ ವ್ಯವಹಾರ ಗೋಚರತಾ ಆಪಾದ್ಯ ಯಥಾಬಲಂ ಯಥಾಶಕ್ತಿ ಇತ್ಯರ್ಥಃ. ಇಂತಹ ನಾನಾತ್ವರಹಿತವಾದ ಆ ಪದವನ್ನ ಏನು ಪದ, ಅವ್ಯವಹಾರ್ಯ ಪದವಾಗಿದ್ದರೂ ಕೂಡ ನಾ ಡೆಲಿಬರೇಟ್ಲಿ ಅದನ್ನು ವ್ಯವಹಾರಕ್ಕೆ ವಿಷಯ ಮಾಡ್ಕೊಳ್ತೀನಿ. ಅದರಲ್ಲಿ ವ್ಯವಹಾರ ಇಲ್ಲ, ಅದು ಅವ್ಯವಹಾರಿ. ಉತ್ತರ ಕರ್ನಾಟಕದಲ್ಲಿ ಇದು ಬೈಗಳ, ಎಷ್ಟು ಸಲ ಇವರು ಬೈದಾರ ನೋಡಿ. ಅವ್ಯವಹಾರಿ ಅವಾಗ ನನಗೂ ಗೊತ್ತಿಲ್ಲ, ಇಷ್ಟು ದೊಡ್ಡ ಅನುಗ್ರಹ ಆಗ್ತದೆ. ಅವ್ಯವಹಾರಿ ಅವ್ಯವಹಾರಿ ಆಗಿದ್ದರೂ ಕೂಡ ವ್ಯವಹಾರಕ್ಕೆ ವಿಷಯವನ್ನಾಗಿ ಮಾಡ್ಕೊತ ಅಲ್ಲ, ವ್ಯವಹಾರಿಕ ವಿಷಯವನ್ನಾಗಿ ಮಾಡಿ. ಅವ್ಯವಹಾರ್ಯ ಮತಿ ವ್ಯವಹಾರ ಗೋಚರ ಕಾನ್, ವ್ಯವಹಾರಿಕ ವಿಷಯವನ್ನಾಗಿ ಮಾಡಿಕೊಂಡು ಏನ್ ಮಾಡ್ತೇನೆ, ಆಪಾದ್ಯ ಯಥಾಬಲಂ ಯಥಾಶಕ್ತಿ ಇತ್ಯರ್ಥ. ಅದನ್ನ ವ್ಯವಹಾರಕ್ಕೆ ಉಪಯೋಗ ಮಾಡಿಕೊಂಡು ನನ್ನ ಶಕ್ತಿ ಇದ್ದಷ್ಟು, ನನ್ನಲ್ಲಿ ಸಾಮರ್ಥ್ಯ ಇದ್ದಷ್ಟು ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ಅಂತ ಮಂಗಳವನ್ನ ಮಾಡಿದ್ದಾರೆ. ಅಜಮಪಿ ಜನಿಯೋಗಂ ಪ್ರಾಪದೈಶ್ವರ್ಯ ಯೋಗಾತ್, ಅಗತಿ ಜಗತಿ ಮತ್ತಾಂ ಪ್ರಾಪದೇಕಂ ಹ್ಯನೇಕಂ ವಿವಿಧ ವಿಷಯ ಧರ್ಮ ಗ್ರಾಹಿ ಮುಗ್ಧೇ ಕ್ಷಣಾನಾಂ ಪ್ರಣತ ಭಯ ವಿಹಂತೃ ಬ್ರಹ್ಮ ಯತ್ತನ್ನ ತೋಸ್ಮಿ ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲ ನಿಜೇರ್ವೇದ ನಾಮ್ನೋಂತರಸ್ಥಂ ಭೂತಾನ್ಯಾಲೋಕ್ಯ ಮಗ್ನಾನ್ಯ ವಿರತಜ ವಿರತ ಜನನ ಗ್ರಾಹ ಘೋರೇ ಸಮುದ್ರೇ ಕಾರುಣ್ಯಾದುದ್ಧರ ಕಾರುಣ್ಯಾದುದ್ಧಧಾರಾಮೃತಮಿದ ಕಾರುಣ್ಯಾದುದ್ಧ ಉದ್ದಧಾರಾಮೃತಂ ಇದಂ ಅಮರೈಹಿ ದುರ್ಲಭಂ ಭೂತಹೇತೋರ್ಯಸ್ತಂ ಪೂಜ್ಯಾಪಿ ಪೂಜ್ಯಂ ಪರಮ ಗುರು ಮಮಂ ಪಾದ ಪಾತೈರ್ನ ತೋಸ್ಮಿ. ಅನೇಕ ಅನೇಕ ಟಿವಿ ಪ್ರವಚನ ಕಾರ್ಯಕ್ರಮಗಳನ್ನು, ಟಿವಿ ಉಪನ್ಯಾಸಗಳನ್ನು, ಟಿವಿ ಪರ್ಸ್ನಾಲಿಟಿಗಳನ್ನು ಕೇಳಿ ಕೇಳಿ ದಾರಿ ತಪ್ಪುವಂತಹ ಜನರೇನಿದ್ದಾರೋ ಅವರಿಗೆ ಉದ್ದೇಶಿಸಿ ಅಜಮಪಿ ಜನಯೋಗಂ ಪ್ರಾಪತ ಐಶ್ವರ್ಯ ಯೋಗಾತ್. ಅನೇಕಾನೇಕ ವಿಷಯಗಳಿಂದ ಕೂಡಿದಂತಹ, ಅನೇಕಾನೇಕ ಧರ್ಮ ಮಾರ್ಗದರ್ಶಿಗಳಿಂದ ಕೂಡಿದಂತಹ, ಅನೇಕಾನೇಕ ಮಾರ್ಗದರ್ಶಿಗಳಲ್ಲಿ ಮೋಹವನ್ನು ಹೊಂದಿದಂತಹ, ಅನೇಕಾನೇಕ ದೃಷ್ಟಿಗಳನ್ನು ಬೆಳೆಸಿಕೊಂಡಿರುವಂತಹ ಗತಿಮತ್ತಾಂ ಪ್ರಾಪದೇಕಂ ಹಿ ಅನೇಕಂ. ಯಾಕಂದ್ರೆ ಇವರು ಪ್ರಾಪ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೋಹಗೊಂಡು ಬಿಟ್ಟಿದ್ದಾರೆ. ಪ್ರಾಪದೀಕಂ ಹಿ ಅನೇಕಂ, ಒಂದೇ ಒಂದು ತತ್ವವನ್ನು ಅನೇಕ ತತ್ವವನ್ನಾಗಿ ಕಂಡುಕೊಂಡು ಅನೇಕ ಅನೇಕ ರೀತಿಯಾದಂತಹ ವಿವಿಧ ವಿಷಯ ಧರ್ಮಗ್ರಾಹಿ ಮುಕ್ತಿ ಕ್ಷಣಾನ, ಅವರು ಅನೇಕಾನೇಕ ಯಾರನ್ನು ತಪ್ಪಂದು ಬರೋಂಗಿಲ್ಲ, ಮುಗ್ಧತೆಯಿಂದ ಅಜ್ಞಾನದಿಂದಾಗಿ ಅನೇಕಾನೇಕ ಮಾರ್ಗಗಳನ್ನು ಸರಿಯಾದ ಮಾರ್ಗ ಅಂತ ಗುರುತಿಸುತ್ತಾರೆ. ಅಂತಹ ಪ್ರಣತ ಭಯವಿಹಂತೃ ಅಂಥವರು ಬಂದು ಸದ್ಗುರುವನ್ನು ಪ್ರವೇಶ ಮಾಡಿ ಸಮೀಪಿಸಿ ಶರಣಾಗತಿಯನ್ನು ಹೊಂದಿದ್ದಾದ್ರೆ ಪ್ರಣತ ಭಯ ವಿಹಂತರು, ನನ್ನನ್ನು ಈ ಭಯದಿಂದ ಮುಕ್ತ ಮಾಡುವಂಥ ಶರಣಾಗತರಾಗಿದ್ದಾದ್ರೆ ಆ ಬ್ರಹ್ಮಸ್ವರೂಪದ ಜ್ಞಾನವನ್ನು ಅವರು ಕೊಡ್ತಾರಲ್ವೋ ಅಂಥವರನ್ನು ಯತ್ ತತ್ ನತಃ ಅಸ್ಮಿ ಅಂಥವರಿಗೆ ನಾನು ನಮಸ್ಕರಿಸುತ್ತೇನೆ. ಯಾಕೆ ಅವರು ನನ್ನ ಭಯವನ್ನು ನಾಶಗೊಳಿಸುತ್ತಾರೆ. ನನ್ನ ಭಯವನ್ನು ನಾಶ ಯಾವಾಗೊಳಿಸುತ್ತಾರೆ, ನಾನು ಭಯವನ್ನು ಹೊಂದಿ ಅವರಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಇದಕ್ಕೆ ಯಾವ ಗಮನವೂ ಇಲ್ಲ, ಇದಕ್ಕೆ ಯಾವ ಗತಿಯೂ ಇಲ್ಲ, ಈ ಆತ್ಮನಿಗೆ ಏನೂ ಇಲ್ಲ. ಆದರೆ ಆತ್ಮಜ್ಞಾನವನ್ನು ಪಡಿಬೇಕಾಗಿದೆ, ನಾವೇ ಹೋಗ್ಬೇಕಾಗ್ತದೆ, ನಾವೇ ಗುರುಗಳ ಸಮೀಪ ಹೋಗಿ ಪ್ರಾರ್ಥಿಸ್ಕೋಬೇಕಾಗ್ತದೆ. ಎರಡನೇ ಶ್ಲೋಕ, ಪ್ರಜ್ಞಾ ವೈಶಾಖ ವೇದ ಶುಭಿತ ಜಲ ನಿಧೇಹಿ. ಅಬ್ಬಾ, ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲ ನಿಧೇಹಿ ವೇದ ನಾಮನೋ ಅಂತರಸ್ಥಂ ಭೂತಾನಿ ಆರೋಗ್ಯ ಮಗ್ನಾನಿ ಅವಿರತ ಜನನ ಗ್ರಾಹ ಘೋರೇ ಸಮುದ್ರೆ. ಅಲ್ಲಿ ಹಿಡಿದದನು ಹಿಡ್ಕೊಡ್ರಿ, ಘೋರೇ ಸಮುದ್ರೆ ಮೊದಲು ಹಿಡಿದದು. ಇದು ಎಂತ ಸಮುದ್ರ? ಇದು ಘೋರ ಸಮುದ್ರ. ಸಮಾಧಾನ ಅನ್ನೋದಿಲ್ಲ ನೋಡ್ರಿ, ಒಟ್ಟು ಈ ಸಮುದ್ರದಾಗ ಸಮಾಧಾನ ಅನ್ನೋದಿಲ್ಲ, ಒಟ್ಟು ಕಿರಿಕಿರಿನ. ನಮ್ಮವರಿಂದ, ನಮ್ಮ ಹೊರಗಿನವರಿಂದ, ನಮ್ಮ ಮಿತ್ರರಿಂದ, ನಮ್ಮ ಹಿರಿಯರಿಂದ, ನಮ್ಮ ಕಿರಿಯರಿಂದ, ಎಲ್ಲರೂ ಭೇದ ಭಾವಗಳಲ್ಲಿ ಜೀವನ ಮಾಡ್ತಿರೋದ್ರಿಂದ ಘೋರೇ ಸಮುದ್ರೇ. ಆಯ್ತಪ್ಪ, ಘೋರೇ ಸಮುದ್ರೇ. ಈ ಘೋರ ಸಮುದ್ರದ ಏನಿವೆ? ಮೊಸಳೆಗಳಿವೆ. ಎಂತ ಮೊಸಳೆಗಳು? ಜನನ ಮರಣ ಎನ್ನುವ ಮೊಸಳೆಗಳು, ಜನನ ಮರಣ ಎನ್ನುವ ಮೊಸಳೆಗಳು. ಆ ಮೊಸಳೆಗಳ ಕೈಯಲ್ಲಿ ಮಗ್ನಾನಿ, ನಾವೇನಾಗ್ಬಿಟ್ಟಿವಿ? ಅವುಗಳಲ್ಲಿ ಮಗ್ನರಾಗಿಬಿಟ್ಟಿದ್ದೀವಿ. ಅಂತಹ ಆ ನೋವನ್ನು ಅನುಭವಿಸಿ ಭೂತಾನಿ ಆಲೋಕ್ಯ, ಎಲ್ಲ ಆ ನೋವುಗಳನ್ನು ನಾವು ಕಂಡುಕೊಂಡು ಶರಣಾಗತರಾಗ್ತೀವಿ. ಅಲ್ಲಿ ಶರಣಾಗತರಾದಾಗ ಅವರೇನು ಮಾಡ್ತಾರೆ ಗುರುಗಳು? ಅವರು ಕ್ಷುಭಿತ ಜಲನಿಧಿಗೆ ವೇದ ನಾಮನೋ ಅಂತರಸ್ಥಂ. ವೇದಗಳು ಅನ್ನುವಂತಹ ಸಾಗರ, ವೇದಗಳು ಅನ್ನುವಂತಹ ಸಾಗರದ ಒಳಗೆ ಅವರು ಶುಭಿತ ಪ್ರಜ್ಞಾ ವೈಶಾಖ ವೇದ, ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ, ಅವರು ಕಡುಗೋಲಿನಿಂದ ಕಡಿತಾರೆ. ಈ ಮಹಾವಾಕ್ಯಗಳು, ಜೀವೇಶ್ವರ ಮಹಾವಾಕ್ಯಗಳು, ಐಕ್ಯ ಮಹಾವಾಕ್ಯಗಳು, ಇವೆಲ್ಲವುಗಳನ್ನಗಳಿಂದ ಅವರು ಕಡಿತಾರೆ, ಅಂದ್ರೆ ಮಂಥನ ಮಾಡಿಸ್ತಾರೆ. ಮಂಥನ ಮಾಡಿಸಿದ ಮೇಲೆ ಏನಾಗ್ತದೆ? ಅಂತರಸ್ಥಂ ಭೂತಾನ ಆಲೋಕ್ಯ ಮಗ್ನಾನಿ ಅವಿರತ ಜನನ ಗ್ರಾಹ ಘೋರೆ ಸಮುದ್ರೆ. ಆವಾಗ ಅವತರು ಕಾರುಣ್ಯಾದ ಉದ್ದಧಾರ, ಕಾರುಣ್ಯಾದ ಏನನ್ನು ಬಯಸದೆ ವಿನಾಕಾರಣವಾಗಿ ನಮ್ಮನ್ನು ಕರುಣಿಸ್ತಾರೆ, ನಮ್ಮನ್ನು ಉದ್ಧಾರ ಮಾಡುತ್ತಾರೆ. ಕಾರುಣ್ಯಾದ ಉದ್ದಧಾರ ಅಮೃತಮಿದಂ. ಆವಾಗ ಏನು ಹೊರಗೆ ಬರ್ತದೆ? ಆ ಕಡಲಿನಿಂದ ಆ ಸಮುದ್ರದಿಂದ ಏನು ಹೊರಬರುತ್ತದೆ, ಆ ಕುಡುಗೋಲಿನಿಂದ ವಿಚಾರ ಅನ್ನುವ ಕುಡುಗೋಲು ಮಹಾವಾಕ್ಯ ಅನ್ನುವಂತಹ ಮಹಾವಾಕ್ಯ ಅನ್ನುವಂತಹ ಏನು ಆರಣಿ, ಉತ್ತರ ಆರಣಿ ಅರಣಿ, ಮಧ್ಯದಲ್ಲಿ ರಾಡ್ ಇರ್ತದೆ, ಉತ್ತರಾರಣಿ ಅಧರಾರಣಿ ಅಂತ ಎರಡಿರ್ತವೆ, ಮೇಲೆ ಒಂದಿರ್ತದೆ ಕೆಳಗೊಂದಿರ್ತದೆ ಬಟ್ಲು, ಮಧ್ಯದಲ್ಲಿ ಒಂದು ರಾಡ್ ಇರ್ತದೆ, ಅದನ್ನ ಮಂಥನ ಮಾಡ್ತಾರೆ, ಆ ರಾಡೇ ಮಹಾವಾಕ್ಯ, ಆ ರಾಡ್ ಅದಲ್ಲ ಅದೇ ಮಹಾವಾಕ್ಯ, ಆ ಮಹಾವಾಕ್ಯವನ್ನು ಮಂಥನ ಮಾಡ್ತಾರೆ. ಅಲ್ಲಿ ದೇವತೆಗಳಿಗೂ ದುರ್ಲಭವಾದಂತಹ ಏನು ಸಿಗ್ತದೆ, ಅಮರೈಹಿ ದುರ್ಲಭಂ, ಅಮರೈಹಿ ಅಂದ್ರೆ ದೇವತೆಗಳು, ದೇವತೆಗಳಿಗೂ ದುರ್ಲಭವಾದಂತಹ ಈ ಒಂದು ಅಮೃತವು ಸಿಗುತ್ತದೆ. ಭೂತಹೇತೋ ಯಹ ತಂ ಪೂಜ್ಯಾಭಿ ಪೂಜ್ಯಂ ಪರಮ ಗುರುಂ ಅಮುಂ ಪಾದಪಾತೈಹಿ ನತೋಸ್ಮಿ. ಇಂತಹ ವಿಶೇಷವಾದಂತಹ ಪೂಜ್ಯರಿಗೆ ಮತ್ತೆ ಮತ್ತೆ ನಾನು ಅವರ ಪಾದಗಳಿಗೆ ನಮಸ್ಕರಿಸುತ್ತೇನೆ. ಇದು ಭಾಷ್ಯಕಾರರು ತಮ್ಮ ಭಾಷ್ಯವನ್ನು ಸಂಪೂರ್ಣ ಮಾಡಿದ್ರಿಂದಾಗಿ ಅವರು ತಮ್ಮ ಕೊನೆಯ ನಮಸ್ಕಾರ ತಿಳಿಸ್ತಾ ಇದ್ದಾರೆ. ಸೊ ಯತ್ ಪ್ರಜ್ಞಾಲೋಕ ಭಾಷಾ ಪ್ರತಿಹತಿ ಪ್ರತಿಹತಿ ಮಗಮತ ಸ್ವಾಂತ ಮೋಹಾಂಧಕಾರ ಮಜ್ಜೋನ್ಮಜ್ಜಚ್ಚ ಭೂರಿ ಹೀ ಅಸಕೃತ ಉಪಜನ ಉದನ್ವತಿ ತ್ರಾಸನೇಮೇ ಯತ್ಪಾದಾವಾಶ್ರಿತಾನಾಂ ಶ್ರುತಿ ಶಮನ ವಿನಯ ಪ್ರಾಪ್ತಿರಗ್ರಾಹ್ಯ ಮೋಘಾ ತತ್ಪಾದೌ ಪಾವನೀಯೌ ಭವ ಭಯ ವಿನುದೌ ಸರ್ವಭಾವೈ ನಮಸ್ಸೇ. ಯತ್ ಪ್ರಜ್ಞಾಲೋಕ ಭಾಷಾ, ಯಾವ ಬೆಳಕು ಎನ್ನುವ ಜ್ಞಾನ, ಯಾವ ಜ್ಞಾನದ ಬೆಳಕಿನಲ್ಲಿ ಪ್ರತಿಹತಿಂ ಅಗಮತ್, ನನ್ನ ಒಳಗಿರುವಂತಹ ಸ್ವಾಂತ ಮೋಹಾಂಧಕಾರಗಳು ಅಳಿಸಿ ಹೋಗಿವೆಯೋ, ಮತ್ ಜನ್ಮ ಮಜ್ಜತ್ ಚ ಘೋರೆ, ಮಜ್ಜ ಅಂದ್ರೆ ಮುಳುಗೋದು, ಮಜ್ಜೋನ್ಮಜ್ಜತ್ ಅಂದ್ರೆ ಮತ್ತೆ ಮತ್ತೆ ಮುಳುಗೋದು, ಗೊತ್ತಾಯ್ತೇನ್ರಿ? ಮುಳುಗೋದು ಹೇಳೋದು ಮತ್ತೆ ಮುಳುಗೋದು, ಹೇಳೋದು ಮತ್ತು ಮುಳುಗೋದು, ಅಂತಹ ಘೋರವಾದ ಈ ಸಮುದ್ರ, ಅಂತಹ ಗಾಢ ಕತ್ತಲೆಯಿಂದ ಬಂದಂತಹ ನನ್ನ ಒಳಗಿರುವ ಕತ್ತಲೆಯನ್ನ ಉಪಜನ ಉದನ್ವತಿ ತ್ರಾಸನೇಮೆ, ನನ್ನ ಕತ್ತಲೆಯನ್ನ ಹೊಡೆದಾಕಿ ಅಲ್ಲಿ ಘೋರವಾದ ಜ್ಞಾನದ ಬೆಳಕ, ಘೋರವಾದ ಕತ್ತಲೆಯನ್ನ ಹೊರಗೆ ಹಾಕಿ ಅಲ್ಲಿ ಜ್ಞಾನದ ಬೆಳಕನ್ನ ಬೆಳಗಿಸಿದಂತಹ, ಜ್ಞಾನದ ಬೆಳಕು ಎಲ್ಲಿ ಬೆಳಗಿಸಿದಾನೆ, ಮುಳುಗುತ್ತಾ ಮುಳುಗುತ್ತಾ ಹೇಳುತ್ತಾ ಮುಳುಗುತ್ತಾ ಹೇಳುತ್ತಾ ಇರುವಂತಹ ಜನ್ಮ ಮರಣಗಳು ಅನ್ನುವಂತಹ ಮೊಸಳೆಗಳ ಕೈಲಿ ಸಿಕ್ಕಾಕೊಂಡಂತಹ ನನ್ನ ಹೃದಯದಲ್ಲಿ ಜ್ಞಾನದ ಬೆಳಕನ್ನ ಸೂಸಿ ಮತ್ತೆ ಏನ್ ತೆಗೆದು ಹಾಕಿದಾನೆ, ಈ ಕತ್ತಲೆಯನ್ನ, ಮೋಹ ಅನ್ನುವ ಕತ್ತಲೆ ತೆಗೆದು ಹಾಕಿದ್ದಾನೆ. ಎತ್ತ ಪಾದವು ಆಶ್ರಿತಾನಾಂ ಶ್ರುತಿ ಶಮ ವಿನಯ ಪ್ರಾಪ್ತಿ ಅಗ್ರಾಹ್ಯ ಮೂಢ ತತ್ಪಾದೌ ಪಾವನೀಯೌ ಭವ ಭಯ ವಿನುದೌ ಸರ್ವಭಾವೈ ನಮಸ್ಸೇ. ಎಲ್ಲ ಭಾವಪೂರ್ಣವಾಗಿ ನಾನು ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಕಾರಣವೇನೆಂದರೆ ಅತಿ ಮುಖ್ಯವಾಗಿ ಮತ್ತು ಅತಿ ಮೌಲ್ಯಯುತವಾದಂತಹ ಅನುಗ್ರಹವು ನನಗೆ ಪ್ರಾಪ್ತವಾಗಿದೆ. ಶ್ರುತಿ ಶಮ ವಿನಯ ಪ್ರಾಪ್ತಿ ಅಗ್ರಾಹ್ಯ ಮೋಘ, ನನಗೆ ಆಗಿರುವ ಅನುಗ್ರಹವು ವ್ಯರ್ಥವಾದ ಅನುಗ್ರಹ ಅಲ್ಲ, ಸಾರ್ಥಕವಾದ ಅನುಗ್ರಹ. ತತ್ಪಾದ ಅಂತಹ ಪಾದಗಳು, ಎಂಥ ಪಾದಗಳು, ಎಂಥ ಪಾದಗಳಿಂದ ನನಗೆ ಈ ಅನುಗ್ರಹವಾಗಿದೆಯೋ ಅವು ಪಾವನೀಯ ಪಾದಗಳು. ಭವ ಭಯ ವಿನದವು, ಎಲ್ಲ ಪ್ರಕಾರದ ಸಂಸಾರದ ಭಯವನ್ನು ನಾಶಪಡಿಸುವಂತಹ ಪಾದಗಳು. ಅಂತಹ ಪಾದಗಳನ್ನು ಸರ್ವಭಾವೈಹಿ ನಮಸ್ಸೇ, ಎಲ್ಲ ಭಾವಗಳಿಂದಲೂ ನಮಸ್ಕರಿಸುತ್ತೇನೆ. ಓಂ ತತ್ಸತ್. ಮಾಂಡುಕ್ಯ ಉಪನಿಷತ್ ಕಾರಿಕಾ ಭಾಷ್ಯಂ ಸಂಪೂರ್ಣಂ ಇತಿ ಶಂಕರ. ಮುಗಿಸಿಬಿಟ್ಟು ನಾವೀಗ ನಾವು ಪ್ರವೇಶ ಮಾಡ್ತೇವೆ. ಎಲ್ಲಿ ಎಲ್ಲಿ ಪ್ರವೇಶ ಮಾಡ್ತೀವಿ? ಆಗಮ ಪ್ರಕರಣ. ಇನ್ನೇನು ರೀ, ಮಾಂಡುಕ್ಯ ಉಪನಿಷತ್ ಮುಗೀತು. ನಾರಾಯಣ ನಾರಾಯಣ ನಾರಾಯಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ ಜೈ. ಓಂ ತತ್ಸತ್. ನಾರಾಯಣ ನಾರಾಯಣ. ಜೈ ಶ್ರೀ ದಯಾನಂದ ಜೀ.